ಬಗೆಹರಿಸೈ ಕರುಣಾಗನ ಕೊಡುತ್ತಿರ ಭಾವನ ನಿನ್ನ ಪದರಂಜನ ಸತಿಯನು ತೋಯ ಪ್ರಿಯನಂದನ ಬ್ರಹ್ಮನಂದ ಚೇತನ ಪರಮಾತ್ಮ ಸದಾ ಪೂರ್ಣ ಹೇ ಶ್ರೀಪಾದ ಶ್ರೀ ಗುರು ನರಸಿಂಹ ಗುರು ಪಾದುಕ ಈ ಭವದಿಂದು ಪರಿಪಾದುಕ ಈ ಜಯ ಕೃಷ್ಣ ತಟವಾಸಿಯೋಗಂಬರ ದೇವ ಅವತ ಅಪಧಾತ ಮೈ ಮಾಸದ ಕಾಜಾಯ ವರ್ಣಾಭದ ಗುರು ತ್ರಿಮೂರ್ತಿ ಸುರಸುಂದರ ಶ್ರೀನಾರಾಯಣ ಈ ಭವಭಂಜನ ಗುರುನೇನೆ ಸದಾ ಶಂಕರ ಗುರುನೇನೆ ಸದಾ ಶಂಕರ ಶ್ರೀಪಾದ ಶ್ರೀ ಗುರುವರ ನೀ ಕಾಯ್ವೆ ದಯಾ ಸಾಗರ ನೀ ಜಗದೀಶ್ವರ ನೀ ಗುರುಯೇಶ್ವರ ನೀ ಪರಿಪಾಹಿ ಗತೋದರ.